ಬ್ರಹ್ಮನಿಗೆ ಹೆಚ್ಚು ಜಾಗ ಬೇಕಿತಂತೆ, ನಮ್ಮ ಹಣೆ ಬರಹ ತುಂಬನೇ ದೊಡ್ಡದಂತೆ, ಅದಕ್ಕೆ ಅವನಿಗೆ ತುಂಬಾ ಜಾಗ ಬೇಕಿತಂತೆ. ಬರೆಯ ಮುಂಚೆ ಒಂದು ಮಾತು ಹೇಳಬಾರದಿತ್ತೆ, ಒಂದಲ್ಲ ಎರಡು ಬೇರೆ ಜಾಗ ತೋರುತ್ತಿದ್ದೆ. ಯಾರಿಗೆ ಹೇಳೋಣ ನಮ್ಮ ನೋವಿನ ವ್ಯಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ. ರಾಜರಿಗೂ ಕಿರೀಟ ಹಾಕಿದೆ, ಕಿರೀಟ ಹಾಕಿದೆ, ಅದರ ಒಳಗು ಕೂಡ ಒಂದು ಮೊಟ್ಟೆ ಹಾಕತೆ ಇರಬಹುದೇ. ಇವನ ಕುಲರಲ್ಲೂ ರಾಮ ಭರತನಲ್ಲೂ ಪಗಡಿ ಪೇಟದೊಳಗೆ ಕ್ಯಾಪು ಟೋಪಿ ಕೆಳಗೆ ಇರಬಹುದಿತ್ತೆ ಹೇಳಲಾಗದ ವ್ಯಥೆ. ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ. ಸುಂದರಿ ಸುತ ಸಣ್ಣ ಸಣ್ಣ ಸಿಲ್ವರ್ ಸ್ಪೂನ್ ಶ್ರೀಮಂತ ಆದರ್ಶ ಧೀಮಂತ ಕಡು ನೀಚ ಗುಣವಂತ ದೇಶ ಗೆದ್ದವನಿಗೂ ಸೆನ್ಸ್ ಓದಿದವಗೂ ದೇಶ ಗೆದ್ದವನಿಗೂ ಸಿನಿಮಾ ಹೀರೋಗಳಿಗೂ ಉಂಬಿಡದೆ ಗಾಡುತ್ತಿತ್ತೆ ಒಂದು ನೋವಿನ ವ್ಯಥೆ.